ಪ್ರಕಟಿಸಲಾಗಿದೆ. ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅಂದ್ರೆ ಏನು? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸವನ್ನು ಕೊಡ್ತಕ್ಕಂಥ ಈ ಯೋಜನೆ ಮುಖ್ಯ ಉದ್ದೇಶ. ಏನು ನಮ್ಮ ಕೂಲಿ ಕಾರ್ಮಿಕರು ಇರ್ಬೋದು, ರೈತ ಬಾಂಧವರು ಇರ್ಬೋದು, ಕೆಲಸಗಳನ್ನು ಇವತ್ತು ಆರಿಸಿ ಪಟ್ಟಣ ಪ್ರದೇಶಗಳಿಗೆ ಬರ್ತಾ ಇದ್ದಾರೆ, ಅದನ್ನು ತಪ್ಪಿಸಿ ಅವರು ಸ್ಥಳೀಯವಾಗಿ ತಮ್ಮ ಗ್ರಾಮಗಳಿಗೆ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಯೋಜನೆ, ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆ ಗ್ರಾಮದ ಒಂದು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ಮತ್ತು ವೈಯಕ್ತಿಕ ಕೆಲಸಗಳನ್ನ ನಿರ್ವಹಿಸಿ ಆ ಒಂದು ರೈತರ ಜಮೀನುಗಳನ್ನ ಅಭಿವೃದ್ಧಿಪಡಿಸೋಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಯೋಜನೆ. ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿರ್ತದೆ. ಈ ಯೋಜನೆಯಡಿ ನಮ್ಮ ತೋಟಗಾರಿಕೆ, ಕೃಷಿ ಇಲಾಖೆ, ಹಾಗೇನೆ ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ ಹಾಗೂ ಗ್ರಾಮೀಣ ಪಂಚಾಯತ್ ಅಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ ಇನ್ನಿತರ ಯೋಜನೆಗಳು ಒಗ್ಗೂಡಿ ಸಾಕಷ್ಟು ಕಾಮಗಾರಿಗಳನ್ನ ನಾವು ಸ್ಥಳೀಯವಾಗಿ ಗ್ರಾಮಗಳಲ್ಲಿ ಅವರ ಬೇಡಿಕೆ, ಅವರಿಗೆ ಅವಶ್ಯಕತೆ ಇರತಕ್ಕಂಥ ಕೆಲಸಗಳನ್ನ ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದೀವಿ. ಹಾಗೇನೆ ನಮ್ಮ ತೋಟಗಾರಿಕೆ ಇಲಾಖೆಗೆ ಹೇಳೋದಾದರೆ, ತೋಟಗಾರಿಕೆ ಇಲಾಖೆಯಿಂದ ನಾವು ಸಾಕಷ್ಟು ಹಣ್ಣಿನ ತೋಟಗಳ ಅಭಿವೃದ್ಧಿ, ತೆಂಗು ಮತ್ತು ಅಡಿಕೆ ತೋಟಗಳ ಅಭಿವೃದ್ಧಿ, ಹೂವಿನ ತೋಟಗಳ ಅಭಿವೃದ್ಧಿ, ಹಾಗೆಯೇ ತೆಂಗಿನ ತೋಟಗಳ ಪುನಶ್ಚೇತನ, ಮಾವು ತೋಟಗಳ ಪುನಶ್ಚೇತನ, ಗೋಡಂಬಿ ತೋಟಗಳ ಪುನಶ್ಚೇತನ, ಈ ತರ ಹಲವಾರು ಕಾಮಗಾರಿಗಳನ್ನ ನಾವು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಮಣ್ಣು ನೀರು ಸಂರಕ್ಷಣೆ ಕಾಮಗಾರಿಗಳಿರ್ಬೋದು, ಅಥವಾ ಬದು ಹಾಕ್ತಕ್ಕಂಥದ್ದು, ಮತ್ತೆ ಪಾದಿ ಮಾಡ್ತಕ್ಕಂಥದ್ದು, ಸ್ಥಳೀಯವಾಗಿ ರೈತರಿಗೆ ಏನೇನು ಅವಶ್ಯಕತೆ ಇದೆ ಇಷ್ಟೆಲ್ಲ ಕೆಲಸಗಳನ್ನ ನಾವು ಇಲಾಖೆ ಮುಖಾಂತರ ಈ ಒಂದು ಯೋಜನೆಯಡಿ ನಾವು ಹಮ್ಮಿಕೊಂಡಿದ್ದೇವೆ. ಯಾರೆಲ್ಲ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳಾಗಬಹುದು, ಏನ್ ಅರ್ಹತೆ ಇರಬೇಕು ಅವರಿಗೆ? ಬಹಳ ಮುಖ್ಯವಾಗಿ ಈ ಒಂದು ಯೋಜನೆಯ ಸವಲತ್ತನ್ನು ಪಡಿಬೇಕಂದ್ರೆ ಆ ಒಂದು ಗ್ರಾಮದ ವಾಸವಾಗಿರಬೇಕು, ಎರಡನೇದು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಮೀನು ಹೊಂದಿರಬೇಕು, ಮತ್ತೆ ಅವರು ಬಿಪಿಎಲ್ ಕಾರ್ಡ್ ಹೋಲ್ಡರ್ ಆಗಿರಬೇಕು ಅಥವಾ ಐಒಐ ಬೆನಿಫಿಷರಿ ಆಗಬೇಕು, ಮತ್ತೆ ಮಹಿಳಾ ಫಲಾನುಭವಿಗಳಾಗಬೇಕು, ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಾಗಿರ್ಬೋದು, ಮತ್ತೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಾಗಿರ್ಬೇಕು, ಈ ತರ ಒಂದು 8-9 ತರದ ಫಲಾನುಭವಿಗಳು ಅರ್ಹತೆಯನ್ನು ಹೊಂದಿರ್ತಾರೆ. ಅಂತ ಅಂದ್ರೆ ಅವರು ಯಾವ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೆಲಸವನ್ನ ಕೇಳ್ತಾರೋ ಆ ವ್ಯಾಪ್ತಿಯಲ್ಲಿ ಅವರು ವಾಸ ಮಾಡ್ತಾ ಇರಬೇಕು, ಅವ್ರ ಜಮೀನು ಕೂಡ ಅದೇ ವ್ಯಾಪ್ತಿಯಲ್ಲಿ. ಏನು ನಮಗೆ ಕೆಲಸವನ್ನು ಆರಿಸಿ ಬರ್ತಾರೆ ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ವಾಸವಾಗಿರ್ಬೇಕು, ಮತ್ತೆ ಎರಡನೇದು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಜಮೀನು ಹೊಂದಿರಬೇಕು, ಮತ್ತೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅವರು ಜಾಬ್ ಕಾರ್ಡ್ ಏನು ಉದ್ಯೋಗ ಖಾತ್ರಿ ಕಾರ್ಡ್ ಅನ್ನು ಹೊಂದಿರಬೇಕು, ಅದೇ ರೀತಿ ಅವ್ರಿಗೆ ಬಿಪಿಎಲ್ ಅಥವಾ ಸಣ್ಣ ಅತಿ ಸಣ್ಣ ರೈತರ ಒಂದು ಪ್ರಮಾಣಪತ್ರ ಇರಬೇಕು, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಾದ್ರೆ ಅವ್ರಿಗೆ ಆ ಜಾತಿ ಪ್ರಮಾಣ ಪತ್ರ ಇರಬೇಕು, ಅಥವಾ ಐಎವೈ ಬೆನಿಫಿಷರಿ ಆಗಿದ್ರೆ ಆ ಒಂದು ಪ್ರಮಾಣ ಪತ್ರ ಹೊಂದಿರಬೇಕು, ಮತ್ತೆ ಕೆಲವು ಮಹಿಳಾ ಫಲಾನುಭವಿಗಳಿಗೆ ನಾವು ಆದ್ಯತೆಯನ್ನು ಕೊಡ್ತೇವೆ, ಮತ್ತೆ ಅಂಗವಿಕಲ ಫಲಾನುಭವಿಗಳಿಗೆ ಆದ್ಯತೆಯನ್ನು ಕೊಡ್ತೇವೆ, ಮತ್ತೆ ನಿರಾಶ್ರಿತರು ಅಂದ್ರೆ ಜಮೀನು ಕಳ್ಕೊಂಡು ಇದಾಗಿರ್ತಲ್ಲ ಅಂತವರಿಗೆ ನಾವು ಆದ್ಯತೆಯನ್ನು ಕೊಡ್ತೇವೆ. ಅಂತ ಅಂದ್ರೆ ಅವ್ರು ಬಹಳ ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಬೇಕು. ಹೌದು, ಬಿಪಿಎಲ್ ಕಾರ್ಡ್ ಹೋಲ್ಡರ್, ಸಣ್ಣ ಅತಿ ಸಣ್ಣ ರೈತರು ಆಗಿರ್ಬೇಕು, ಅತಿ ಸಣ್ಣ ರೈತರಾಗಿರ್ಬೇಕು ಅಥವಾ ಸಣ್ಣ ರೈತರಾಗಿರ್ಬೇಕು. ಬಹಳ ಮುಖ್ಯವಾಗಿ ಜಾಬ್ ಕಾರ್ಡ್ ಇರಬೇಕು. ಜಾಬ್ ಕಾರ್ಡ್ ಯಾರಿಗೆ ಜಾಬ್ ಕಾರ್ಡ್ ಇರುತ್ತೋ ಅವ್ರಿಗೆ ಮಾತ್ರ ಈ ಒಂದು ಯೋಜನೆ. ಜಾಬ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಮಾತ್ರ, ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆ ಅಡಿ ಸವಲತ್ತನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಜಾಬ್ ಕಾರ್ಡ್ ಅನ್ನ ಹೊಂದಿ ಈ ಎಲ್ಲಾ ಅರ್ಹತೆಗಳು ಕೂಡ ಇದ್ದಾಗ ಅವರು ಯಾವ್ದಾದ್ರು ಒಂದು ಯೋಜನೆಯನ್ನ ತಮ್ಮ ತಾಕಿನಲ್ಲಿ ಮಾಡಿಕೊಳ್ಬೇಕು ಅಂತ ಅಂದಾಗ ಏನ್ ಮಾಡ್ಬೇಕಾಗತ್ತೆ? ತಮ್ಮ ಜಮೀನ ಅಭಿವೃದ್ಧಿ ಪಡಿಸಬೇಕಂತೇಳಿ ಅವರ ಆಲೋಚನೆ ಬಂದಿರ್ತದೆ. ಜಮೀನಿನ ಒಂದು ಸೂಕ್ತತೆ ಅಂದ್ರೆ ನೀರಿನ ಲಭ್ಯತೆ, ಆ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಅವರು ಒಂದು ಗ್ರಾಮ ಪಂಚಾಯತಿನ ಭೇಟಿ ಮಾಡಿ ನಾನು ತೆಂಗಿನ ತೋಟಗಳ ಅಭಿವೃದ್ಧಿ ಪಡಿಸಬೇಕು ಅಥವಾ ಮಾವಿನ ತೋಟಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಥವಾ ಹಳೆಯ ತೆಂಗಿನ ತೋಟಗಳಿದ್ರೆ ಅದನ್ನು ಪುನಶ್ಚೇತನಗೊಳಿಸಬೇಕು, ಈ ತರ ಒಂದು ಆಸಕ್ತಿನ ಮನಗಂಡು ಅವರು ಪಂಚಾಯತಿ ವ್ಯಾಪ್ತಿನಲ್ಲಿ ಸಂಪರ್ಕ ಮಾಡಿ ಪಂಚಾಯತಿನಲ್ಲಿ ಮಾಡ್ತಕ್ಕಂಥ ಒಂದು ಕ್ರಿಯೋಜನೆ, ಏನು ವಾರ್ಷಿಕ ಕ್ರಿಯೋಜನೆ ಅಥವಾ ಆಕ್ಷನ್ ಪ್ಲಾನ್ ಅಂತ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರು ತಮ್ಮ ವೈಯಕ್ತಿಕ ಹೆಸರನ್ನು ನೋಂದಾಯಿಸಿಕೊಂಡ್ರೆ ಆ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡಿರ್ತಕ್ಕಂಥ ಒಂದು ಕ್ರಿಯೋಜನೆ ಆಧಾರದ ಮೇಲೆ, ಅನುಮೋದನೆ ಆಧಾರದ ಮೇಲೆ ನಮ್ಮ ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿದ್ರೆ ನಾವು ಕೆಲವರದ್ದು ಅವ್ರದ್ದು ಜಮೀನಿನ ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಜಾಬ್ ಕಾರ್ಡು, ಈ ತರ ದಾಖಲೆಗಳನ್ನ ನಾವು ಅವರಿಂದ ಪಡೆದು ಅವರ ಜಮೀನಿನ ಪ್ರಥಮ ಒಂದು ಪರಿಶೀಲನೆ ಮಾಡಿ, ಮೊದಲು ಪರಿಶೀಲನೆ ಮಾಡಿ ಜಮೀನಿನ ಸೂಕ್ತತೆಯನ್ನು ನಮ್ಮ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಇದು ಮಾಡ್ತಾರೆ. ಇದರಲ್ಲಿ ತೆಂಗು ಅಭಿವೃದ್ಧಿ ಪಡಿಸಲಿಕ್ಕೆ ಸೂಕ್ತ ಇದೆ, ನೀರಿನ ಲಭ್ಯತೆ ಇದೆ, ಇಲ್ಲಿ ತೆಂಗಿನ ಗಿಡಗಳನ್ನ ಹಾಕಿದ್ರೆ ಬರ್ತದೆ, ಇತರ ಆಧಾರದ ಮೇಲೆ ಅವರು ನಮ್ಮ ಒಂದು ಅಧಿಕಾರಿಗಳು ಅದಕ್ಕೊಂದು ಲೇಔಟ್ ಕೊಡ್ತಾರೆ. ಲೇಔಟ್ ಅಂದ್ರೆ ಡಿಸೈನ್ ಅಂದ್ರೆ ಗಿಡಗಳನ್ನ ಎಷ್ಟು ಹಂತದಲ್ಲಿ ಮಾಡಬೇಕು, ಯಾವ ತರ ಯಾವುದೇ ದಿಕ್ಕಿನಲ್ಲಿ ಗಿಡಗಳನ್ನ ನಾಟಿ ಮಾಡ್ಬೇಕನ್ನೋ ಒಂದು ಲೇಔಟ್ನ ಕೊಡ್ತಾರೆ. ಅದರ ಆಧಾರದ ಮೇಲೆ ಅವರದ್ದು ಪ್ರಥಮ ಒಂದು ಇದನ್ನು ಆಗ್ತದೆ, ನಮ್ದೊಂದು ಕ್ಷೇತ್ರ ಮಟ್ಟದ ಪರಿಶೀಲನೆ ಆಗ್ತದೆ. ಅದರಲ್ಲಿ ಒಂದು ನಾವು ಪೂರ್ವಭಾವಿ ಒಂದು ಫೋಟೋನು ಕೂಡ ತೆಗೆದು ಅದು ನಮ್ದು ಒಂದು ಇದಿದೆ ಸರ್ ಸಾಫ್ಟ್ವೇರ್ ಅಂದ್ರೆ ತತ್ರಾಂಶ ಇದೆ, ಅದರಲ್ಲಿ ನಾವು ದಾಖಲೆಯನ್ನು ಮಾಡ್ಕೊಳ್ತೇವೆ. ನಂತರ ಅವರು ಒಂದು ಇಂಥದ್ದಿಂದ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅರ್ಜಿ ಕೊಟ್ಟ ಮೇಲೆ ಅದಕ್ಕೆ ಒಂದು ಕಾಮಗಾರಿ ಇದು ಒಂದು ಸಂಖ್ಯೆನ ನಾವು ನಮೂದಿಸ್ಕೊಂಡು ಅದಕ್ಕೆ ವರ್ಕ್ ಕೆಲಸದ ಒಂದು ಡಿಮ್ಯಾಂಡು ವರ್ಕ್ನ ಅಲೋಕೇಷನ್ನು ಯಾವ್ದಿಂದ ನಾವು ಕೆಲಸವನ್ನು ಮಾಡ್ತೀರಿ ಅದರ ಆಧಾರದ ಮೇಲೆ ಒಂದು ಎನ್ ಎಂ ಆರ್ ತೆಗಿತಕ್ಕಂಥದ್ದು ಸೃಜನೆ ಮಾಡಿಕೊಂಡು ಕೆಲಸಗಳನ್ನ ನಾವು ಪ್ರತಿ ಹಂತದಲ್ಲೂ ಕೂಡ ನಾವು ಫೋಟೋನ ದಾಖಲೆ ಮಾಡ್ಕೊಂಡಿದ್ದೀವಿ. ಎಲ್ಲ ಜಿ ಪಿ ಎಸ್ ಫೋಟೋನ ದಾಖಲೆ ಮಾಡಬೇಕಾಗುತ್ತೆ ಮತ್ತು ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿ ಆಗಾಗ ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಒಂದು ದಾಖಲೆಗಳನ್ನು ಕೂಡ ನಿರ್ವಹಿಸ್ತಾ ಇರ್ತಾರೆ. ಅವರ ಹಾಜರಾತಿ ಪಡೆಯತಕ್ಕಂಥದ್ದು ಕಾಮಗಾರಿಗಳು ತೃಪ್ತಿಕರವಾಗಿ ಆಗ್ತಾ ಇದೆಯಾ, ನಮ್ಮ ಒಂದು ಎಸ್ಟಿಮೇಟ್ ಪ್ರಕಾರ ಆಗ್ತಾ ಇದೆಯಾ ಅಂತಕ್ಕಂಥ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಾರೆ ಸರ್. ಅಂತಂದ್ರೆ ಯಾರಾದರೂ ಇದರ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಮೊದಲು ತಮ್ಮ ಸಮೀಪದ ಗ್ರಾಮ ಪಂಚಾಯತಿ ಯಾವ್ದಿರುತ್ತೋ ಅಥವಾ ತಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಏನಿರುತ್ತೋ ಅಲ್ಲಿ ಸಂಪರ್ಕವನ್ನು ಮಾಡಬೇಕು. ಸಂಪರ್ಕ ಮಾಡಿ ಅವ್ರು ಏನ್ ಮಾಡಬೇಕು ಅಂತಿದಾರೋ ಅದನ್ನ ಅವ್ರಿಗೆ ಹೇಳಬೇಕು. ನಾನು ತೆಂಗಿನ ತೋಟ ಅಭಿವೃದ್ಧಿಪಡಿಸಬೇಕು ಅಥವಾ ಪುನಶ್ಚೇತನ ಮಾಡಬೇಕು ಅಥವಾ ಬೇರೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಅವ್ರಿಗೆ ಹೇಳಿದಾಗ ಅವರೊಂದು ಕ್ರಿಯಾಯೋಜನೆಯನ್ನ ತಯಾರಿಸ್ತಾರೆ. ಕ್ರಿಯಾಯೋಜನೆಯನ್ನ ತಯಾರಿಸಿ ಅವ್ರು ಮಾಡಬಹುದು ಅಂತ ಹೇಳಿ ಅನುಮತಿ ನೀಡಿದ ನಂತರ ಅವರು ನಿಮ್ಮ ತೋಟಗಾರಿಕೆ ಇಲಾಖೆಗೆ ಬರಬೇಕಾಗುತ್ತೆ. ಹೌದು, ಈಗ ಯಾರು ಫಲಾನುಭವಿಗಳಿರ್ತಾರೆ ಅವ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಂಬಂಧಪಟ್ಟಂತಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರ ಆಸೆಯನ್ನು ವ್ಯಕ್ತಪಡಿಸ್ತಾರೆ, ನಾನು ತೆಂಗಿನ ತೋಟವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಅಭಿವೃದ್ಧಿ ಮಾಡ್ತೀನಿ ಅಂತ ವ್ಯಕ್ತಪಡಿಸಿದ ನಂತರ ಅವರು ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪ್ರತಿನಿಧಿಗಳು ಅವರು ಒಂದು ಕ್ರಿಯಾಯೋಜನೆಯಲ್ಲಿ ಅಳವಡಿಸ್ಕೊಳ್ತಾರೆ ಸರ್, ಅವರ ಹೆಸರನ್ನು ನೋಂದಾಯಿಸ್ಕೊಳ್ತಾರೆ. ಸೊ ಅದರ ನಂತರ ಅವರಿಗೊಂದು ಎಸ್ಟಿಮೇಟು ಮತ್ತು ನಾವು ಸ್ಥಳ ಪರಿಶೀಲನೆ ಮಾಡಿ ಅಂದಾಜು ಪತ್ರಿಕೆಯನ್ನು ಕೂಡ ನಾವು ಮಾಡಿ ಸಿದ್ಧಪಡಿಸಿ ಅವರಿಗೆ ಕೆಲಸವನ್ನು ಕೊಡಲಿಕ್ಕೆ ಸುಲಭ ಆಗ್ತದೆ ಸರ್. ಅಂದ್ರೆ ಒಂದು ಕ್ರಿಯೋಜನೆ ಇಲ್ದೇನೆ ನಾವು ಯಾವುದೇ ಕಾಮಗಾರಿಗಳನ್ನ ಕೂಡ ಇಲಾಖೆ ಮುಖಾಂತರ ಅವರಿಗೆ ಕೊಡಕ್ಕೆ ಕಷ್ಟ ಸರ್. ಈಗ ಬಹಳ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ತೆಂಗನ್ನ ಹೆಚ್ಚು ಬೆಳೆಯುವಂತಹ ಕೃಷಿಕರು ಇದ್ದಾರೆ, ಇನ್ನು ಕೂಡ ತೆಂಗಿನ ವಿಸ್ತರಣೆ ಅನ್ನುವಂಥದ್ದು ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆ. ತೆಂಗನ್ನ ಬಹಳ ಇಷ್ಟಪಡ್ತಾರೆ ಹಾಸನ ಜಿಲ್ಲೆಯ ಜನ, ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ತೆಂಗಿನ ಗಿಡಗಳನ್ನ ಹಾಕಳಂತದ್ದು, ತೆಂಗಿನ ತೋಟ ಮಾಡುವಂಥದ್ದು ಅಂತ ಹೇಳಿದ್ರೆ ಅವ್ರಿಗೆ ಹೆಚ್ಚು ಪ್ರೀತಿ. ಈ ನಿಟ್ಟಿನಲ್ಲಿ ತೆಂಗು ತೋಟವನ್ನ ಅಭಿವೃದ್ಧಿಪಡಿಸಬೇಕು ಅಂತ ಅಂದಾಗ ಅಥವಾ ಪುನಶ್ಚೇತನ ಮಾಡಿಸಬೇಕು ಅಂತ ಹೇಳಿ ಅಂತ ಅಂದಾಗ ಅದಕ್ಕೆ ತಾವು ಏನೆಲ್ಲ ಸಲಹೆ ಮತ್ತು ಸಹಕಾರಗಳನ್ನು ನೀಡ್ತೀರಾ, ಎಷ್ಟು ಪ್ರಮಾಣದಲ್ಲಿ ಸಹಾಯಧನವನ್ನು ನೀಡ್ತೀರಾ, ಹೇಗೆ ಅವರು ಅದರ ಸದ್ಬಳಕೆಯನ್ನು ಮಾಡಬೇಕಾಗುತ್ತೆ? ತೆಂಗನ್ನ ಯಾಕೆ ಇಷ್ಟಪಡ್ತಾರೆ ನಮ್ಮ ಹಾಸನ ಭಾಗದ ರೈತರು ಅಂದ್ರೆ, ತೆಂಗು ನಮ್ಮ ಜಿಲ್ಲೆಯ ಒಂದು ಪ್ರಮುಖ ವಾಣಿಜ್ಯ ಬೆಳೆ, ಮತ್ತೆ ತೆಂಗಲ್ಲ ಸಾಕಷ್ಟು ಉಪಯೋಗಗಳು ಕೂಡ ಇದೆ. ಬೇರಿನಿಂದ ಹಿಡಿದು ಎಲೆವರೆಗೆ ಪ್ರತಿಯೊಂದು ಭಾಗನೂ ಕೂಡ ಉಪಯೋಗ ಆಗ್ತಾ ಇದೆ. ಮತ್ತೆ ತೆಂಗಲ್ಲು ಕೂಡ ಬೇರೆ ಬೇರೆ ಒಂದು ಪದಾರ್ಥಗಳು ಉಪ ಉತ್ಪನ್ನಗಳನ್ನು ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಮತ್ತೆ ನಮ್ಮ ಒಂದು ಈ ಜಿಲ್ಲೆಯ ವಾತಾವರಣ, ಮಣ್ಣು, ಹವಾಗುಣಕ್ಕೆ ಇದು ಹೊಂದ್ಕೊಂಡಿರ್ತಕ್ಕಂಥ ಬೆಳೆ. ಹಾಗಾಗಿ ತೆಂಗಿನ ಬಹಳ ಜನ ಇಷ್ಟಪಡ್ತಾರೆ. ತೆಂಗಿನ ಅಭಿವೃದ್ಧಿಗೋಸ್ಕರ ನಮಗೆ ಹೊಸ ತೆಂಗಿನ ತೋಟಗಳನ್ನ ಮಾಡಲಿಕ್ಕೆ ಅವರಿಗೆ ನಮ್ಮ ಈ ಒಂದು ಯೋಜನೆಯಡಿ ಕೊಡಲಿಕ್ಕೆ ಅವಕಾಶ ಇದೆ ಸರ್. ಈ ಯೋಜನೆಯಡಿ ಅವರು ಫಸ್ಟ್ ಭೂಮಿನ ಸಿದ್ಧಪಡಿಸಿಕೊಂಡಿರಬೇಕು. ಭೂಮಿ ಸಿದ್ಧಪಡಿಸುವಿಕೆಯಿಂದ ಹಿಡಿದು ಗಿಡಗಳನ್ನ ನಾಟಿ ಮಾಡೋದ್ರವರೆಗೂ ಕೂಡ ನಾವು ಸವಲತ್ತನ್ನ ಕೊಡ್ತೇವೆ. ಒಂದು ಎಕರೆಗೆ 40 ಗಿಡಗಳನ್ನ ನಾಟಿ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಅದು 10x10 ಮೀಟರ್ ಅಂತರದಲ್ಲಿ ಗಿಡಗಳನ್ನ ನಾಟಿ ಮಾಡಿರ್ತಾರೆ. ಅಂತ ಒಂದು ಗಿಡಗಳನ್ನ ನಾಟಿ ಮಾಡಿ ಪ್ರತಿಯೊಂದು ಗುಂಡಿಗೆ ಗುಂಡಿ ತೆಗಿಲಿಕ್ಕೆ, ಗಿಡ ನಾಟಿ ಮಾಡಲಿಕ್ಕೆ, ಮತ್ತೆ ಆಧಾರ ಕೋಲ್ ಕೊಡಲಿಕ್ಕೆ, ನೀರನ್ನ ಬಿಡಲಿಕ್ಕೆ, ಮತ್ತೆ ಕಳೆ ತೆಗಿ ಎಲ್ಲದೂ ಸೇರಿದಂತೆ ಒಂದು ಗಿಡಕ್ಕೆ ಬಹುಶಃ ಕನಿಷ್ಠ 309 ರೂಪಾಯಿ ಒಂದು ದಿನದ ಕೂಲಿ ವೆಚ್ಚವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಸೊ 1x1 ಅಂದ್ರೆ 1 ಮೀಟರ್ ಅಗಲ, 1 ಮೀಟರ್ ಆಳ, 1 ಮೀಟರ್ ಉದ್ದ ಗುಂಡಿನ ತೆಗೆದು 1 ಕ್ಯೂಬಿಕ್ ಮೀಟರ್ ಗುಂಡಿ ತೆಗಿತಕ್ಕಂಥ ಗುಂಡಿಗೆ ನಾವು 309 ರೂಪಾಯಿ ಕೂಲಿ ಬಾಬ್ತನ ಕೊಡ್ತೇವೆ ಸರ್. ಆ ಥರದ್ದು 40 ಗುಂಡಿನ ತೆಗೆದು 40 ಗಿಡಗಳನ್ನ ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಒಂದು 20-22 ಸಾವಿರ ರೂಪಾಯಿ ನಮ್ಮ ಇಲಾಖೆಯಿಂದ ಸವಲತ್ತು ಸಿಗ್ತದೆ. ಗಿಡಗಳ ಖರೀದಿ, ಅದಕ್ಕೆ ಹಾಕ್ತಕ್ಕಂಥ ಗೊಬ್ಬರಗಳು ಅಂದರೆ ಏನು ಸಾವಯವ ಗೊಬ್ಬರಗಳನ್ನ ಹಾಕ್ತಾರೆ, ಮತ್ತು ಗಿಡಗಳ ಸುತ್ತ ಪಾತಿ ಮಾಡ್ತಕ್ಕಂಥದ್ದು, ಕಳೆ ತೆಗಿತಕ್ಕಂಥದ್ದು, ನೀರನ್ನ ಹಾಕ್ತಕ್ಕಂಥದ್ದು ಇವೆಲ್ಲ ಸೇರಿ ಒಟ್ಟು 22 ಸಾವಿರ ರೂಪಾಯಿ ಒಂದು ಎಕರೆಗೆ ಸವಲತ್ತನ್ನು ಪಡೀಲಿಕ್ಕೆ ರೈತರಿಗೆ ಅವಕಾಶ ಇದೆ ಸರ್. ಅದೇ ರೀತಿ ನಾವು ಹಳೆ ತೆಂಗಿನ ತೋಟಗಳು ಕೆಲವು ರೈತರಿಗಾಗಲೇ ಮಾಡ್ಕೊಬಿಟ್ಟಿರ್ತಾರೆ, ಅಂಥ ತೋಟಗಳನ್ನ ಪುನಶ್ಚೇತನ ಮಾಡಬೇಕು. ಅಂದ್ರೆ ಹಳೆ ತೋಟಗಳು ಅಂದ್ರೆ ಅದರಲ್ಲಿ ಕೆಲವು ಮರಗಳು ಒಣಗಿ ಹೋಗಿದೆ, ಕೆಲವು ಮರಗಳು ಸುಳಿ ರೋಗ ಅಥವಾ ಕೀಟಬಾಧೆಯಿಂದ ಸತ್ತೋಗ್ತಾ ಇದೆ, ಕೆಲವು ಭಾಗ ಮರಗಳಲ್ಲಿ ಒಂದು ಇಳುವರಿ ಕುಂಠಿತವಾಗಿದೆ, ಅನುಪಯುಕ್ತವಾಗಿದೆ. ಅಂತ ಮರಗಳನ್ನ ತೆಗೆದುಬಿಟ್ಟು ಹೊಸದಾಗಿ ಗಿಡಗಳನ್ನ ನಾಟಿ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. 1 ಎಕರೆ 40 ಗಿಡ ಇದ್ದಂತ ಸಂದರ್ಭದಲ್ಲಿ ಕನಿಷ್ಠ ಒಂದು 5 ಮರ 10 ಮರ ಈ ತರದ್ದು ಒಣಗಿ ಹೋಗಿರುತ್ತೆ. ಅಂತ ಮರಗಳನ್ನ ತೆಗೆದುಬಿಟ್ಟು ಹೊಸದಾಗಿ ನಾವು ಗಿಡಗಳನ್ನ ಹಾಕಂತೀವಿ ಅಂತ ಬಂದ್ರೆ ಅಂತ ಒಂದು ರೈತರಿಗೂ ಕೂಡ 5 ಮರಕ್ಕೂ ಕೂಡ ನಾವು ಸವಲತ್ತನ್ನು ಕೊಡ್ತೇವೆ, 10 ಮರಕ್ಕೂ ಸವಲತ್ತನ್ನು ಕೊಡ್ತೇವೆ. ಮತ್ತೆ ಅದೇ ತೋಟಗಳಲ್ಲಿ ಬದು ಮಾಡಲಿಕ್ಕೆ ಅಂದ್ರೆ ಏನು ಮಳೆ ನೀರು ಬಂದಿರ್ತದೆ, ಮಳೆ ನೀರನ್ನು ಅಲ್ಲೇ ತೋಟದ ಸ್ಥಳೀಯವಾಗಿ ಇಂಗಿಸ್ಲಿಕ್ಕೆ, ಸಂಗ್ರಹಣೆ ಮಾಡಲಿಕ್ಕೆ, ನಾವು ಬದುಗಳನ್ನ ಹಾಕ್ಲಿಕ್ಕೆ, ಮತ್ತೆ ಇಂಗು ಗುಂಡಿಗಳನ್ನ ಮಾಡ್ಲಿಕ್ಕೂ ಕೂಡ ಈ ಯೋಜನೆಯಡಿ ಸಾಕಷ್ಟು ಅವಕಾಶ ಇದೆ ಸರ್. ಅಂತಂದ್ರೆ ಹೊಸ ತೋಟವನ್ನು ಯಾರು ಮಾಡ್ತಾರೋ ಅವ್ರಿಗೆ ತೆಂಗಿನ ಗಿಡಗಳ ಖರೀದಿಗೂ ಕೂಡ ಹಣವನ್ನು ಕೊಡ್ತೀರಾ? ಹೌದು ಸರ್, ಒಂದು ತೆಂಗಿನ ಗಿಡ ಖರೀದಿಗೆ ಇಲಾಖೆಯಿಂದ ನಾವು ಈಗಾಗಲೇ ಒಂದು ಗಿಡಕ್ಕೆ 75 ರೂಪಾಯಿ ನಂಗೆ ನಾವು ಇಲಾಖೆ ಮುಖಾಂತರ ರಿಯಾಯಿತಿ ದರದಲ್ಲಿ ಗಿಡಗಳನ್ನ ಕೊಡ್ತಾ ಇದ್ದೇವೆ. ನಮ್ಮ ಅರಸೀಕೆರೆ ಭಾಗದಲ್ಲಿ ಇರತಕ್ಕಂಥ ನರ್ಸರಿನಲ್ಲಿ ಈಗಾಗಲೇ 20,000 ಸಸಿಗಳು ರೆಡಿ ಇದೆ. ಅವುಗಳು ಕೂಡ ದೃಢೀಕರಣವಾಗಿ ಏನು ಮಳೆಗಾಲ ಪ್ರಾರಂಭವಾದ್ರೆ ನಾವು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಸರ್. ತುಂಬಾ ಉತ್ಕೃಷ್ಟವಾದ ಗಿಡಗಳು ಇದೆ ಸರ್ ನಮ್ಮಲ್ಲಿ. 20,000 ಲಭ್ಯ ಇದೆ ಸರ್ ರೈತರಿಗೆ. ಇದು ಒಂದು ಅವಕಾಶವನ್ನು ರೈತರು ಪಡೆಯಬಹುದು ಈ ಸಂದರ್ಭದಲ್ಲಿ. ತೆಂಗಿನ ಗಿಡವನ್ನ ಖರೀದಿ ಮಾಡಿ ಅವರು ಅದನ್ನ ನಾಟಿ ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲವನ್ನ ಮಾಡಿಕೊಡ್ತೀರಾ. ಅದೇ ರೀತಿ ಮಾವು ಅಭಿವೃದ್ಧಿ ಮತ್ತೆ ಪುನಶ್ಚೇತನ ಎರಡಕ್ಕೂ ಕೂಡ ಇಲಾಖೆಯಿಂದ ಸೇವಾ ಸೌಲಭ್ಯಗಳು ಇದ್ದಾವೆ. ಇದು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ, ಹೇಗೆ ಮಾಡಿಕೊಳ್ಳುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಮಗೆ ಹಣ್ಣಿನ ತೋಟಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಮಾವು ಇರ್ಬೋದು, ಸಪೋಟ ಇರ್ಬೋದು, ಸೀಬೆ, ಗೋಡಂಬಿ, ನೇರಳೆ, ಈ ತರ ಹಲವಾರು ಹಣ್ಣಿನ ತೋಟಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಭಾಗದಲ್ಲಿ ಅರಸೀಕೆರೆ ಭಾಗದಲ್ಲಿ ಸ್ವಲ್ಪ ಡ್ರೈ ಲ್ಯಾಂಡ್ ಆಗಿರೋದು ಮಾವಿನ ತೋಟಗಳಿಗೆ ಹೆಚ್ಚಿನ ಒಂದು ಆಸಕ್ತಿನ ರೈತರು ವ್ಯಕ್ತಪಡಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಎಕರೆ ಮಾವಿನ ಮಾಡಬೇಕಂದ್ರೆ ಅವರು 9 ಮೀಟರ್ ದಾಯ ಇರ್ಬೋದು ಅಥವಾ 8 ಮೀಟರ್ ದಾಯದಲ್ಲಿ ಅವರು ಗಿಡಗಳನ್ನ ಹಾಕೋಬೇಕಾಗುತ್ತೆ. ಈಗಾಗಲೇ ಹೈಬ್ರಿಡ್ ಸಸಿಗಳು, ಕೆಲವೊಂದು ಕಸಿ ಗಿಡಗಳು ಬಂದಿದೆ ಸರ್. ನಮ್ಮಲ್ಲಿ ಸಾಮಾನ್ಯವಾಗಿ ಬೆಳೆಯತಕ್ಕಂಥ ಬಾದಾಮಿ ಅಂತಕ್ಕಂಥ ಮಾವನ್ನ ಜಾಸ್ತಿ ಬೆಳೀತಾರೆ, ಅದು ಬಿಟ್ಟರೆ ರಸ್ಪೂರಿ ಅಂತಕ್ಕಂಥ ಮಾವನ್ನ ಬೆಳೀತಾರೆ. ಸೊ ಈ ಒಂದು ಮಾವನ್ನ 1 ಎಕರೆಗೆ 9x9 ಅಂತರದಲ್ಲಿ ಗಿಡಗಳನ್ನ ನಾಟಿ ಮಾಡಿದ್ರೆ 48 ಗಿಡಗಳು 1 ಎಕರೆನಲ್ಲಿ ಕೂರ್ತದೆ, ಅಥವಾ 8x8 ದಾಯದಲ್ಲಿ ನಾವು ಪ್ಲಾಂಟಿಂಗ್ ಮಾಡಿದ್ರೆ 60 ಗಿಡಗಳು ಕೂರ್ತದೆ ಸರ್. ಸೊ ಇದರಲ್ಲಿ ಕೂಡ ಒಂದು ಗುಂಡಿನ ತಗಲಿಗೆ 309 ರೂಪಾಯಿ ಅಥವಾ 333 ರೂಪಾಯಿವರೆಗೂ ಕೂಡ ಅವಕಾಶ ಇದೆ. ಮತ್ತೆ ಗಿಡಗಳನ್ನು ಕೂಡ ಇಲಾಖೆಯ ಒಂದು ನರ್ಸರಿಗಳು ಲಭ್ಯ ಇದೆ, ಅಥವಾ ಖಾಸಗಿ ನರ್ಸರಿಗಳು ಕೂಡ ಬೇರೆ ತಳಿಗಳನ್ನ ಅವ್ರು ತಂದು ನಾಟಿ ಮಾಡ್ಕೋಬಹುದು. ಇಲ್ಲಿ ಗಿಡಗಳನ್ನ ಖರೀದಿಗೂ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಗಿಡಗಳನ್ನ ನಾಟಿ ಮಾಡಲಿಕ್ಕೆ, ಮತ್ತೆ ಗಿಡಗಳಿಗೆ ನೀರು ಹಾಕಲಿಕ್ಕೆ, ಮತ್ತೆ ಕಳೆ ತೆಗಿಲಿಕ್ಕೆ, ಮತ್ತೆ ಗಿಡಗಳಿಗೆ ಬೇಕಾಗ್ತಕ್ಕಂಥ ಸಾವಯವ ಪದಾರ್ಥ ಗೊಬ್ಬರಗಳನ್ನ ಹಾಕಲಿಕ್ಕೂ ಕೂಡ ಈ ಒಂದು ಯೋಜನೆಯಡಿ ಅವಕಾಶ ಇದೆ. ಈ ಒಂದು ಯೋಜನೆಯ ಸವಲತ್ತು 1 ಎಕರೆಗೆ ಅವರು ಮಾಡದಂತಹ ಸಂದರ್ಭದಲ್ಲಿ ಕನಿಷ್ಠ 26,000 ರೂಪಾಯಿವರೆಗೂ ಕೂಡ ಸವಲತ್ತನ್ನ ಪಡೆಯಬಹುದು ಹೊಸ ಮಾವಿನ ತೋಟಗಳ ಅಭಿವೃದ್ಧಿಗಾಗಿ. ಅದೇ ರೀತಿ ಮಾವಿನ ತೋಟಗಳನ್ನ ಪುನಶ್ಚೇತನ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಹಳೆಯ ಮಾವಿನ ತೋಟಗಳಲ್ಲಿ ಅನುಪಯುಕ್ತ ಕೊಂಬೆಗಳನ್ನ ಕಟ್ ಮಾಡ್ತಕ್ಕಂಥದ್ದು, ಮಾವಿನ ತೋಟಗಳಲ್ಲಿ ಪಾತಿ ಮಾಡ್ತಕ್ಕಂಥದ್ದು, ಬದು ಮಾಡ್ತಕ್ಕಂಥದ್ದು, ಇಂಗು ಗುಂಡಿಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಇನ್ನು ಸಾವಯವ ಪದಾರ್ಥಗಳನ್ನ ಮಾವಿನ ತೋಟಗಳಲ್ಲಿ ಬಳಸಿ ಅಲ್ಲೇ ಸಾವಯವ ಪದಾರ್ಥಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಇದಕ್ಕೂ ಕೂಡ ಅವಕಾಶ ಇದೆ. ಇದರಲ್ಲಿ ಒಂದು 8-10,000 ರೂಪಾಯಿ ಅವರು ಸವಲತ್ತನ್ನು ಪಡೆಯಬಹುದು, ಪುನಶ್ಚೇತನಕ್ಕೆ ಪುನಶ್ಚೇತನ ಮಾಡ್ಕೋಬಹುದು. ಇದಲ್ಲದೆ ಮಾವಿನ ತೋಟಗಳು ಅಥವಾ ತೆಂಗಿನ ತೋಟಗಳಿಗೆ ಸಂಬಂಧಪಟ್ಟ ಇಲಾಖೆ ಕೆಲವೊಂದು ಯೋಜನೆಗಳಿರ್ತದೆ, ಅವರಿಗೆ ಬೇಕಾಗ್ತದೆ ಸಸ್ಯ ಸಂರಕ್ಷಣಾ ಔಷಧಿಗಳಿರ್ಬೋದು ಅಥವಾ ತಾಂತ್ರಿಕ ಸಲಹೆ ಇರ್ಬೋದು, ತರಬೇತಿಗಳಿರ್ಬೋದು, ಇವನು ಕೂಡ ಒಂದು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ಕೋಬಹುದು. ಈಗ ಮಾವು ಅಥವಾ ಬೇರೆ ಹಣ್ಣಿನ ಪುನಶ್ಚೇತನ ಅಂತ ಅಂದ್ರೆ ಹೇಗೆ ಮಾಡ್ಕೊಳ್ಳೋದು? ಪುನಶ್ಚೇತನ ಅಂದ್ರೆ ಈಗ ಹಳೆಯ ಮಾವಿನ ತೋಟಗಳಿರ್ತದೆ, ಹಳೆಯ ಗೋಡಂಬಿ ತೋಟಗಳಿರ್ತದೆ, ಅಲ್ಲಿ ಕೆಲವೊಂದು ಕೊಂಬೆಗಳು ಒಣಗೋಗಿರ್ತದೆ, ಅನುಪಯುಕ್ತ ಅಂದ್ರೆ ಅವು ಫಲವತ್ತತೆ ಏನು ಕೊಡೋದಿಲ್ಲ. ಅಂತ ಒಂದು ರಂಬೆಗಳನ್ನ ಕಟ್ ಮಾಡಿ ಹೊಸ ಒಂದು ರಂಬೆಗಳನ್ನ ಬರಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡುವುದು. ಮಾವಿನ ತೋಟಗಳಲ್ಲಿ ಏನಾಗ್ತದೆ ಅಂದ್ರೆ ಕೊಂಬೆನ ಕಟ್ ಮಾಡಿದಾಗ ಹೊಸ ಚಿಗುರು ಬರ್ತದೆ, ಹೊಸ ಚಿಗುರು ಬಂದಂತ ಅಲ್ಲಿ ಕಸಿ ಕಟ್ಟಿ ಹೊಸ ಒಂದು ಇದನ್ನು ಮಾಡ್ಕೋಬಹುದು. ಅಥವಾ ಕೆಲವೊಂದು ಗಿಡಗಳು ಸಂಪೂರ್ಣವಾಗಿ ಒಣಗಿ ಹೋಗಿರ್ತದೆ, ಅಂದ್ರೆ ಬುಡ ಸಮೇತ ಒಣಗೋ, ಅದನ್ನ ತೆಗೆದ್ಬಿಟ್ಟು ಹೊಸ ಗಿಡಗಳನ್ನ ನಾಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅದೇ ರೀತಿ ಮಾವಿನ ತೋಟಗಳ ಪುನಶ್ಚೇತನ ಅಂದ್ರೆ ಬದುಗಳನ್ನ ಹಾಕಬಹುದು, ಅಂದ್ರೆ ಮಣ್ಣು ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಸಾವಯವ ಪದಾರ್ಥಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಈ ಒಂದು ಯೋಜನೆಯಡಿ ಪುನಶ್ಚೇತನ ಮಾಡ್ಲಿಕ್ಕೆ ಅವಕಾಶ ಇದೆ. ಪುನಶ್ಚೇತನವನ್ನು ಈ ರೀತಿ ಪುನಶ್ಚೇತನ ಮಾಡಬಹುದು. ಈ ಮಳೆ ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಗೋಡಂಬಿಗೆ ಇಲಾಖೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ, ಗೇರನ್ನ ಬೆಳಿಬೇಕು ಅನ್ನುವ ನಿಟ್ಟಿನಲ್ಲಿ. ಗೋಡಂಬಿಯನ್ನು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಕೃಷಿಕರು ಬೆಳೆದುಕೊಳ್ಬಹುದಾ, ಹೇಗೆ? ಹೌದು ಸರ್, ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಕಳೆದ ಒಂದು 3-4 ವರ್ಷದಿಂದ ಗೋಡಂಬಿನ ನಾವು ಪ್ರಚಾರ ಮಾಡಿದ್ದೇವೆ ಸರ್, ಮತ್ತೆ ಪರಿಚಯ ಮಾಡಿದ್ದೇವೆ. ನಮ್ಮ ಅರಸೀಕೆರೆ ಭಾಗದಲ್ಲಿ ಕಳೆದ ವರ್ಷ ಒಂದು 25 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಗೋಡಂಬಿ ಗಿಡಗಳನ್ನ ಒಂದು ಏನು ಭಾಸ್ಕರ್ ಅಂತಕ್ಕಂಥ ತಳಿ ಅಥವಾ ವೆಂಗುರ್ಲಾ 4 ಅಂತಕ್ಕಂಥ ತಳಿ ನಾವು ಪರಿಚಯ ಮಾಡಿದ್ದೇವೆ. ಏನಪ್ಪ ಈ ತಳಿ ನಮ್ಮ ಒಂದು ಅರಸೀಕೆರೆ ಭಾಗದ ಉಷ್ಣಾಂಶ ಮತ್ತೆ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳುತ್ತೆ, ಮತ್ತೆ ತುಂಬಾ ಕೀಟ ರೋಗ ಬಾಧೆ ಕೂಡ ಇದು ರೆಸಿಸ್ಟೆನ್ಸ್ ಇದೆ, ಮತ್ತೆ ಒಂದು ಇಳುವರಿನೂ ಕೂಡ ಜಾಸ್ತಿ ಬಿಡುತ್ತೆ ಅಂತ ಈ ತಳಿನ ಪರಿಚಯ ಮಾಡಿದ್ವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಅರಸೀಕೆರೆ ಭಾಗದಲ್ಲಿ ಕಣಕಟ್ಟೆನಲ್ಲಿ ಕೆಲವೊಂದು ರೈತರು ಈ ತಳಿನ ಬೆಳೆದಂತ ರೈತರು ಈಗಾಗಲೇ ಒಂದು ಇಳುವರಿನ ನಿರೀಕ್ಷೆ ಮಾಡಿದ್ದಾರೆ ಸರ್. ಕಳೆದ ವರ್ಷ ಒಂದು 2 ಎಕರೆ ಹಾಕಿರ್ತಕ್ಕಂಥ ಒಬ್ಬರು ಶಿವಕುಮಾರ್ ಅಂತೇಳಿ ರೈತರು, ಅವರು ಬಹುಶಃ 4-5 ಕೆಜಿಯಷ್ಟು ಒಂದು ಡ್ರೈ ಇದನ್ನ ತೆಗೆದಿದ್ರು, ಗೋಡಂಬಿ ಫಸಲನ್ನು ತೆಗೆದಿದ್ರು. ಸೊ ನಮ್ಮ ಇಲಾಖೆಗೆ ತಂದು ಅದು ಮಾರುಕಟ್ಟೆ ಬಗ್ಗೆ ನಮ್ಮ ಹತ್ರ ಮಾಹಿತಿನ ಪಡ್ಕೊಂಡಿದ್ದಾರೆ. ಬಹುಶಃ ಅದು 4-5 ಕೆಜಿನ ಇಳುವರಿ ಪಡೆದಂತ ಸರ್ ಸ್ವಲ್ಪ ಮಾರುಕಟ್ಟೆ ಸ್ವಲ್ಪ ಕಷ್ಟ ಆಗ್ಬೋದು, ಹಾಗೆ ಸಂಗ್ರಹಣೆ ಮಾಡಿ ಇಡೀ ಮುಂದಿನ ದಿನಗಳಲ್ಲಿ ಅದು ಏನು ಕೆಡೋದಿಲ್ಲ, ಹಾನಿಯಾಗೋದಿಲ್ಲ, ಯಾರಾದ್ರೂ ಬಂದೇ ಬರ್ತಾರೆ ಅಂತ ಅವ್ರಿಗೆ ಒಂದು ತಿಳುವಳಿಕೆ. ಬಹುಶಃ ಈಗ ಒಂದು 25 ಎಕರೆ ಏನ್ ಮಾಡಿದ್ವಿ, ಅದರಿಂದ 12-13 ಎಕರೆ ಬಹುಶಃ ಮುಂದಿನ ವರ್ಷ ಅದು ಫಸಲು ಬಿಡ್ತಕ್ಕಂತ ಇದಿದೆ ಸರ್. ನಾವು ಈ ಕ್ಷೇತ್ರ ಭೇಟಿ ಮಾಡಿದ ಸಂದರ್ಭದಲ್ಲಿ ಗಿಡಗಳ ಬೆಳವಣಿಗೆ ತುಂಬಾ ಉತ್ತಮವಾಗಿದೆ. ಸೊ ಅದನ್ನ ನೋಡಿದಂತ ರೈತರು, ಅಕ್ಕಪಕ್ಕದ ರೈತರು, ನಮಗೂ ಕೂಡ ನೀರಿನ ಒಂದು ಕೊರತೆ ಇದೆ, ತೆಂಗಿನ ಗಿಡಗಳನ್ನ ಬೆಳೆಸಲಿಕ್ಕೆ ಆಗೋದಿಲ್ಲ, ನಮಗೂ ಕೂಡ ಗೋಡಂಬಿ ಗಿಡಗಳನ್ನ ಕೊಡಿ ಅಂತೇಳಿ ಇಲಾಖೆನ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಈ ವರ್ಷ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಮ್ಮ ಒಂದು ಇದಿದೆ. ನಮ್ಮ ಇಲಾಖೆಯ ನರ್ಸರಿಗಳಿಗೆ ಗಿಡಗಳು ಕೂಡ ಲಭ್ಯತೆ ಇದೆ ಸರ್. ಯಾರಾದರೂ ಈ ಯೋಜನೆ ಸವಲತ್ತು ಪಡಿಬೇಕಂದ್ರೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು, ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕ್ರಿಯೋಜನೆ ಅಂತ ಏನು ಹೇಳ್ತಿದೆ ಅದಕ್ಕೆ ಸೇರಿಸ್ಕೊಂಡ್ರೆ ಒಳ್ಳೇದು. ಏನು ನಮ್ಮ ಗೋಡಂಬಿ ಗಿಡಗಳನ್ನ ಪರಿಚಯ ಮಾಡಿದ್ರೆ ಎಲ್ಲಿ ನೀರಿನ ಕೊರತೆ ಇದೆ, ಮಣ್ಣಿನ ಫಲವತ್ತತೆ ಕಡಿಮೆ ಇದೆ, ಭೂಮಿನ ಸಾಗುವಳಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಇರ್ತಕ್ಕಂಥ ಜಮೀನಲ್ಲಿ ಗೇರನ್ನ ನಾಟಿ ಮಾಡ್ತಕ್ಕಂಥ ಸೂಕ್ತ ಸರ್ ರೈತರು. ಅಡಿಕೆ ತೋಟಗಳ ಅಭಿವೃದ್ಧಿಯನ್ನು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಮಾಡಿಕೊಳ್ಳಬಹುದಾ ಹೇಗೆ? ಅಡಿಕೆ ತೋಟಗಳ ಅಭಿವೃದ್ಧಿ ಸಂಬಂಧಪಟ್ಟಂಗೆ ನಮ್ಮ ಅರಸೀಕೆರೆ ಚನ್ನಪಣ್ಣ ಭಾಗದಲ್ಲಿ ಅಡಿಕೆ ತೋಟಗಳ ಅಭಿವೃದ್ಧಿ ಅವಕಾಶ ಕಡಿಮೆ ಇದೆ ಸರ್. ಬಟ್ ಒಂದು ಹೇಳೋದಾದ್ರೆ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬೇಲೂರು, ಸಕಲೇಶ್ಪುರ, ಆಲೂರು ಮತ್ತೆ ಅರಕಲಗೋಡು ಮತ್ತೆ ಪಾರ್ಟ್ಸ್ ಆಫ್ ಹೊಳೆಸ್ಪುರ ಹಾಸನ ಕೆಲವು ಭಾಗದಲ್ಲಿ ಅಡಿಕೆ ತೋಟಗಳ ಅಭಿವೃದ್ಧಿ ಮಾಡಲಿಕ್ಕೆ ಈ ಯೋಜನೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಉದ್ದೇಶ ಇಷ್ಟೇನೆ, ಏನು ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ ಮತ್ತೆ ನೀರಿನ ಅವಲಂಬಿತ ಬೆಳೆಯಾಗಿರೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ನೀರು ಇದೆ ಅನ್ನೋ ಒಂದು ಪ್ರದೇಶದಲ್ಲಿ ಮಾತ್ರ ಈ ಬೆಳೆನ ಬೆಳೆಯಿರಿ ಅಂತೇಳಿ ಇಲಾಖೆ ಒಂದು ಮಾರ್ಗಸೂಚಿ ಇದೆ ಸರ್. ಸೊ ಇದರಲ್ಲೂ ಕೂಡ ಸವಲತ್ತು ಪಡೀಲಿಕ್ಕೆ ಅವಕಾಶ ಇದೆ. ಅಡಿಕೆ ತೋಟವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಸವಲತ್ತುಗಳನ್ನು ಒದಗಿಸಿಕೊಡ್ತೀರಿ? ಬಹುಶಃ ಈ ಯೋಜನೆಯಡಿ ಅಡಿಕೆ ತೋಟಗಳನ್ನ ಅಭಿವೃದ್ಧಿ ಪಡಿಸಿದರೆ ಒಂದು ಹೆಕ್ಟೇರ್ಗೆ 540 ಅಡಿಕೆ ಗಿಡಗಳನ್ನ ನಾಟಿ ಮಾಡ್ಕೋಬಹುದು ಸರ್ ರೈತರು. ಅದು 2.7x2.7 ಮೀಟರ್ ಅಂತರದಲ್ಲಿ ಗಿಡಗಳನ್ನ ನಾಟಿ ಮಾಡ್ತಾರೆ. 540 ಗಿಡಗಳನ್ನ ಅಡಿಕೆನ ನಾಟಿ ಮಾಡಿದ್ರೆ ಒಂದು ಗುಂಡಿನ ತೆಗಿಲಿಕ್ಕೆ ಅವರಿಗೆ ಒಂದು 0.6x0.6 ಅಂದ್ರೆ ಉದ್ದ ಆಗಲ್ಲ ಮತ್ತೆ ಆಳ ಗುಂಡಿ ತೆಗಿಬೇಕಾಗುತ್ತೆ. ಇಂಥ ಒಂದು ಗುಂಡಿ ತೆಗೆದರೆ ಅವ್ರಿಗೆ 208-215 ರೂಪಾಯಿ ಗುಂಡಿ ತೆಗಿಲಿಕ್ಕೆ ಮಾಡಿಕೊಡ್ತೇವೆ. ಅಡಿಕೆ ಗಿಡಗಳ ಖರೀದಿಗೆ 25 ರೂಪಾಯಿವರೆಗೂ ಕೊಡ್ತೇವೆ. ಬಹುಶಃ ಒಂದು ಎಕರೆನ ಅವರ ಅಡಿಕೆ ತೋಟನ ಅಭಿವೃದ್ಧಿಪಡಿಸಿದ್ದೇ ಆದರೆ 52,000-60,000 ಸಬ್ಸಿಡಿನ ಪಡಿಬಹುದು. ಸೊ ಅದಷ್ಟನ್ನು ಪಡಿಬೇಕಂದ್ರೆ ಅವರು ಏನಪ್ಪ ಅಂದ್ರೆ BPL ಕಾರ್ಡು, ಸ್ಮಾಲ್ ಫಾರ್ಮರ್ ಅಥವಾ ಸಣ್ಣ ಅತಿ ಸಣ್ಣ ರೈತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಾಗಿರ್ಬೇಕು. ಇದು ಬಹಳ ಮುಖ್ಯ ಸರ್. ಅದು ಮತ್ತೆ ಅಡಿಕೆನ ಮಾಡ್ಬೇಕಂದ್ರೆ ನೀರು ಇರಲೇಬೇಕು ಅವ್ರಿಗೆ. 365 ದಿನ ನೀರು ಬೇಕೇ ಬೇಕು. ಸುಮ್ಮನೆ ಏನೋ ಬೋರು ಅಥವಾ ಕೆರೆ ನೀರು ಅಥವಾ ಹಳ್ಳದ ನೀರು ನಂಬ್ಕೊಂಡು ಬೆಳಿಬಾರ್ದು. ಅವರು ನೀರಿನ ಲಭ್ಯತೆ ಇದೆ ಅಂದ್ರೆ ಮಾತ್ರ ಅಡಿಕೆ ಹೋಗೋದು ಸೂಕ್ತ ಸರ್. ಹೂವಿನ ಬೆಳೆಗಳಿಗೂ ಕೂಡ ಈ ಒಂದು ಯೋಜನೆಯಲ್ಲಿ ನಾವು ಒಂದಷ್ಟು ಫಲಾನುಭವಿಗಳಾಗಬಹುದು ಅನ್ನುವಂಥದ್ದು. ಯಾವೆಲ್ಲ ಹೂವುಗಳನ್ನು ಬೆಳಿಲಿಕ್ಕೆ ಅವಕಾಶ ಇದೆ, ಇದಕ್ಕೆ ಎಷ್ಟು ಸಹಾಯಧನ ಸಿಗುತ್ತೆ? ಹೂವಿನ ಬೆಳೆಗೆ ಎಲ್ಲ ಹೂಗಳಿಗಿಲ್ಲ ಸರ್, ಏನು ಬಹುವಾರ್ಷಿಕ ಹೂವು ಬೆಳೆಗಳಿದೆ ಸರ್. ನಮ್ದು ಬಹಳ ಮುಖ್ಯ ಗುಲಾಬಿ ಬೆಳೆಗಳಿಗೆ ಇದರಲ್ಲಿ ಯೋಜನೆಡಿ ಸೇರಿದೆ ಸರ್. ಬೇರೆ ಹೂವಿನ ಬೆಳೆಗಳಿಗೆ ಈ ಯೋಜನೆಡಿ ಸವಲತ್ತನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಗುಲಾಬಿ ಬಹುವಾರ್ಷಿಕ ಇದರಲ್ಲಿ ಬರೋದ್ರಿಂದ ಅದನ್ನ ಸೇರಿಸಿದ್ದಾರೆ ಸರ್. ಸೊ ಗುಲಾಬಿ ಬೆಳೆ ಬೆಳೆಯಬೇಕಂದ್ರೆ ಅವರಿಗೆ ಕನಿಷ್ಠ 80,000-ವರೆಗೂ ಸಬ್ಸಿಡಿನ ಪಡಿಬೇಕು ಅವಕಾಶ ಇದೆ ಸರ್. ಇದರಲ್ಲಿ ಒಳ್ಳೊಳ್ಳೆ ತಳಿಗಳಿದೆ ಗುಲಾಬಿನಲ್ಲಿ. ಈಗ ನಮ್ಮಲ್ಲಿ ಲೂಸ್ ಫ್ಲವರ್ಗೆ ಬಳಸ್ತಕ್ಕಂಥ ಮಿರಾಬುಲ್ ಅಂತಕ್ಕಂಥ ತಳಿ ಇದೆ. ನಮ್ಮ ಅರಸೀಕೆರೆ ಭಾಗದಲ್ಲಿ ಒಂದು ಇಬ್ಬರು ರೈತರು ಮಾಡಿದ್ದಾರೆ ಸರ್. ತುಂಬಾ ಒಳ್ಳೆ ಆದಾಯ ಬರ್ತಕ್ಕಂಥದ್ದು ಇವತ್ತು ಹೂವು ಸರ್. ಪ್ರತಿನಿತ್ಯ ರೈತನಿಗೆ ಆದಾಯ ಸಿಗ್ತಾ ಇದೆ. ಸೊ ಈ ಒಂದು ಯೋಜನೆಯ ಅವರು ಅವಕಾಶನ ಉಪಯೋಗಿಸಿಕೊಂಡು ಗುಲಾಬಿ ಅಥವಾ ಇನ್ನಿತರ ಹಣ್ಣಿನ ತೋಟಗಳು ಅಥವಾ ತೆಂಗಿನ ತೋಟಗಳು ನಾವೇನೇನು ಹೇಳಿದೀವಿ ಇವೆಲ್ಲ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಈಸಿಯಾಗಿ ಸುಲಭವಾಗಿ ಸಿಗ್ತಕ್ಕಂಥ ಈ ಒಂದು ಯೋಜನೆ. ಬಟ್ ನಮ್ಮ ಇಲಾಖೆಯಲ್ಲಿ ಹಲವಾರು ಯೋಜನೆಗಳು ಮಾಡ್ತಾ ಇದ್ರು ಕೂಡ ಎಲ್ಲಾ ಒಂದು ಬೆಳೆಗಳಿಗೂ ಕೂಡ ಸವಲತ್ತು ಪಡೆಯೋದು ಕಷ್ಟ. ಇದಲ್ಲದೆ ಬೇರೆ ಇನ್ಯಾವ ಬೆಳೆಗಳನ್ನ ಬೆಳೆದುಕೊಳ್ಳಿಕ್ಕೆ, ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಅಥವಾ ಪುನಶ್ಚೇತನಕ್ಕೆ ಸಿಗುವಂತಹ ಸಾಧ್ಯತೆ ಇದೆ? ಇದ್ರ ಜೊತೆಗೆ ಬಾಳೆ ತೋಟಗಳ ಅಭಿವೃದ್ಧಿನೂ ಕೂಡ ಮಾಡ್ಕೋಬಹುದು. ಬಾಳೆ ತೋಟಗಳಂದ್ರೆ ಅವರು ಏನು ಕಂದು ಬಾಳೆಗಳನ್ನ ಮಾಡಿದ್ರೆ ಬರೋದಿಲ್ಲ, ಅದರಲ್ಲಿ ಅಂಗಾಂಶ ಕೃಷಿ ಬಾಳೆ ಅಂತ ಬರ್ತದೆ ಸರ್. ಅಂದ್ರೆ ಟಿಶ್ಯೂ ಕಲ್ಚರ್ ಬಾಳೆ ಅಂತ ಹೇಳ್ತೀವಿ. ಅದನ್ನ ಮಾಡಿದ್ರೆ ಅದಕ್ಕೂ ಕೂಡ ಈ ಯೋಜನೆ ಸೇರಿಸಿಕೊಂಡು ಅವರು ಸವಲತ್ತನ್ನ ಪಡ್ಕೋಬಹುದು. ಇದ್ರ ಜೊತೆಗೆ ಸೀಬೆ ಹಣ್ಣಿನ ಗಿಡಗಳು ಅಥವಾ ನೇರಳೆ ಗಿಡಗಳು ಇದನ್ನು ಕೂಡ ಮಾಡ್ಕೋಬಹುದು. ತೋಟಗಾರಿಕೆ ಬೆಳೆಗಳು ಯಾವ್ದೇ ಯಾವ್ದು ಬಹುವಾರ್ಷಿಕ ಬೆಳೆಗಳು ಬರುತ್ತೆ ಇದನ್ನೆಲ್ಲ ಮಾಡ್ಕೋ. ಇತ್ತೀಚೆಗೆ ನಮ್ಮಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ ಸರ್, ಅದನ್ನ ಮಾಡ್ಕೊಟ್ಟಿದ್ದೇವೆ. ಮತ್ತೆ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಕೊಟ್ಟಿದ್ದೇವೆ. ಬಹುಶಃ ಯಾವ್ಯಾವ್ದು ಬಹುವಾರ್ಷಿಕ ಬೆಳೆಗಳಂತ ಬರ್ತದೆ ತೋಟಗಾರಿಕೆ ಇದರಲ್ಲಿ ಸಂಬಂಧಪಟ್ಟಂಗೆ, ಆ ಎಲ್ಲದಕ್ಕೂ ಕೂಡ ನಾವು ಸವಲತ್ತನ್ನು ಕೊಡ್ತೇವೆ. ಪ್ರತಿಯೊಂದಕ್ಕೂ ಕೂಡ ಇಂತಿಷ್ಟೇ ಅಂದಾಜು ಪಟ್ಟಿ ಅಂತ ಇರ್ತದೆ. ಇಲಾಖೆಯ ಒಂದು ನಿರ್ದೇಶನ ನೀಡಿರ್ತಕ್ಕ ಅಂದಾಜು ಪಟ್ಟಿ ಪ್ರಕಾರ ನಾವು ತಯಾರು ಮಾಡಿಕೊಂಡು ಅವರಿಗೆ ಎಷ್ಟೆಷ್ಟು ಸವಲತ್ತು ಸಿಗ್ತದೆ ಅಷ್ಟನ್ನು ಕೂಡ ಸಂಪೂರ್ಣವಾಗಿ ಕೊಡ್ಲಿಕ್ಕೆ ನಾವು ಇಲಾಖೆ ಸಿದ್ಧ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಇದು ಒಂದು ಉತ್ತಮವಾದ ಯೋಜನೆ ಸರ್. ಈ ಯೋಜನೆಯಡಿ ಸಾಕಷ್ಟು ತಮ್ಮ ವೈಯಕ್ತಿಕ ತೋಟಗಳ ಅಭಿವೃದ್ಧಿ ಇರಬಹುದು ಅಥವಾ ಸಮುದಾಯ ಕೆಲಸಗಳಿರ್ಬೋದು, ಎಲ್ಲಾ ಒಂದು ಅಭಿವೃದ್ಧಿಪಡಿಸಲಿಕ್ಕೆ, ಗ್ರಾಮದ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಕೂಡ ಈ ಯೋಜನೆ ಅವಕಾಶ ಇದೆ. ರೈತರು ಈ ಯೋಜನೆಯ ಸವಲತ್ತನ್ನ ಬಳಸಿಕೊಂಡು ಸಂಪೂರ್ಣ ಒಂದು ತೋಟಗಳ ಅಭಿವೃದ್ಧಿ ಅಥವಾ ಸಮುದಾಯ ಕೆರೆಗಳಿರ್ಬೋದು, ರಸ್ತೆಗಳಿರ್ಬೋದು ಅಥವಾ ಸ್ಕೂಲ್ ಆಟದ ಮೈದಾನ ಇರ್ಬೋದು ಅಥವಾ ಸ್ಮಶಾನ ಇರ್ಬೋದು ಅಥವಾ ಗೋಮಾಳಗಳಿರ್ಬೋದು ಇವೆಲ್ಲ ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಈ ಯೋಜನೆ ಅವಕಾಶ ಇದೆ. ರೈತ ಬಾಂಧವರು ಈ ಯೋಜನೆಯ ಸಂಪೂರ್ಣ ಅವಕಾಶವನ್ನು ಬಳಸ್ಕೊಳ್ಳಿ ಅಂತೇಳಿ ನಾನು ಮತ್ತೊಮ್ಮೆ ವಿನಂತಿಸ್ಕೊಳ್ತೇನೆ. ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ನನ್ನ ಒಂದು ದೂರವಾಣಿ ಸಂಪರ್ಕ ಸಂಖ್ಯೆ 9444-8-2-3-8-9-2-0. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9444-8-2-3-8-9-2-0. ಒಳ್ಳೆಯದು ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸವಲತ್ತುಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು, ಈ ಕುರಿತಂತೆ ಅರಸೀಕೆರೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆಯ ಬೀಜೋಪಚಾರ, ಬಿತ್ತನೆ ಹಾಗೂ ನಾಟಿ ವಿಧಾನ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20ಕ್ಕೆ ಗೀತಸುಧಾ ಭಕ್ತಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 7:45ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಔಷಧೀಯ ಸಸ್ಯಗಳ ಪರಿಚಯ ಮತ್ತು ಉಪಯೋಗ ಈ ಕುರಿತು ಕನ್ನಡದಲ್ಲಿ ಭಾಷಣ ಮಾತನಾಡುತ್ತಾರೆ ಡಾ ಸಿದ್ದರಾಜು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 9:00ಗೆ ನಮ್ಮ ನಿಲಯದಿಂದ ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ, ಪ್ರಸ್ತುತಿ ಸ್ವರ್ಣದಾಸ್. 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಕಾಶ್ಮೀರ ದಂಗೆಯ ಕ್ರಾಂತಿಕಾರರು ಮತ್ತು ಸಂಪ್ರದಾಯವಾದಿಗಳು 1931-1948, ರಾಷ್ಟೀಯ ಚಳವಳಿಯಲ್ಲಿ ಸ್ಥಳೀಯರ ಪಾಲ್ಗೊಳ್ಳುವಿಕೆ ಮತ್ತು ಸ್ಥಳೀಯ ಸುದ್ದಿಗಳು. 10:00ಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರೂಪಕ ತಲಕಾಡು ಮರಳಾಗಿ, ರಚನೆ ಬಿಎಸ್ ರಾಮಭಟ್ಟ, ನಿರ್ಮಾಣ ಎನ್ ಸುಧೀಂದ್ರ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:35ಕ್ಕೆ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಕೇಳುಗರೆ, ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಪ್ರೊಫೆಸರ್ ಪಿ ರತ್ನಾವತಿ.